देश के नौजवानों ने जॉब सीकर से ज्यादा जॉब क्रिएटर बनने का रास्ता चुना है। सोच से शुरू सपनों की उड़ान, भारत के स्टार्टअप बन रहे विकास की पहचान। पिछले 10 सालों में भारत सरकार से मान्यता प्राप्त देश के 2 लाख से ज्यादा स्टार्टअप हर राज्य और हर क्षेत्र में इनोवेशन की नई कहानियां लिख रहे हैं और अपने सपनों को हकीकत बना रहे हैं, और यही है आत्मनिर्भर भारत की पहचान। स्टार्टअप इंडिया के अभूतपूर्व 10 साल। ಆತ್ಮೀಯ ರೈತ ಬಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಈಗ ಕೇಳಿ ಸಂದರ್ಶನ. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೆಕ್ಕೆಜೋಳದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ, ಈ ಕುರಿತು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಬೆಳಗಾವಿ ವಿಭಾಗದ ಪ್ರಧಾನ ವ್ಯವಸ್ಥಾಪಕರಾದ ಜಿಕೆ ವೆಂಕಟೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಕುಮಾರ್ ಅಗಡಿ. ನಮಸ್ಕಾರ ರೈತ ಬಾಂಧವರೇ, ಇವತ್ತು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಬೆಳಗಾವಿ ವಿಭಾಗದ ಪ್ರಧಾನ ವ್ಯವಸ್ಥಾಪಕರಾದ ಜಿ ಕೆ ವೆಂಕಟೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಮೆಕ್ಕೆಜೋಳದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಕುರಿತು ಮಾತನಾಡಲಿದ್ದಾರೆ. ಜಿ ಕೆ ವೆಂಕಟೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ, ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ವೆಂಕಟೇಶ್ ಅವರೇ, ಮೆಕ್ಕೆಜೋಳ ನಮ್ಮ ರಾಜ್ಯದಲ್ಲಿ ಎಲ್ಲೆಲ್ಲಿ ಬೆಳೀತಾರೆ ಮತ್ತು ಮೆಕ್ಕೆಜೋಳದ ಸ್ಥಿತಿಗತಿ ಈಗಿನ ಒಂದು ಮಾರುಕಟ್ಟೆಯಲ್ಲಿ ಯಾವ ರೀತಿ ಇದೆ? ಕರ್ನಾಟಕ ರಾಜ್ಯದಲ್ಲಿ ಮೆಕ್ಕೆಜೋಳವನ್ನು ಪ್ರಮುಖವಾಗಿ ಬೆಳಗಾವಿ, ವಿಜಯಪುರ, ಗದಗ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ, ಹಾಸನ ಈ ಬೆಲ್ಟ್ಗಳಲ್ಲಿ ಬಹು ಪ್ರಮುಖವಾಗಿ ಬೆಳೀತಕ್ಕಂತಹ ಜಿಲ್ಲೆಗಳಿವು. ನಮ್ಮ ರಾಜ್ಯದಲ್ಲಿ ಈ ಒಂದು ಅನುಕೂಲಕರವಾದಂತಹ ಒಂದು ಮುಂಗಾರಿನ ಪರಿಸ್ಥಿತಿ ಮತ್ತು ಕ್ರಾಪಿಂಗ್ ಪ್ಯಾಟರ್ನ್ ಬೆಳೆ ಬದಲಾವಣೆ ಮಾಡಿದ ಒಂದು ಕಾರಣದಿಂದ ಈ ಬಾರಿ 17.64 ಲಕ್ಷ ಹೆಕ್ಟೇರ್ನಲ್ಲಿ, ಅಂದ್ರೆ ಈ ಬೆಳೆ ಸಮೀಕ್ಷೆ ಪ್ರಕಾರ 8 ಲಕ್ಷ ಹೆಕ್ಟೇರ್, 17.64 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಮೆಕ್ಕೆಜೋಳ ಬೆಳೆದು 53.80 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಉತ್ಪಾದನೆ ನಿರೀಕ್ಷೆ ಮಾಡಿದ್ದಾರೆ. ಇವು ಪ್ರಮುಖವಾಗಿ ಬೆಳೀತಕ್ಕಂತಹ ಜಿಲ್ಲೆಗಳು. ಇಂದಿನ ಮಾರುಕಟ್ಟೆ ನಾವು ಸ್ಥಿತಿಗತಿಗಳನ್ನು ಅವಲೋಕಿಸೋದಾದ್ರೆ ಉತ್ಪಾದನೆಯಲ್ಲಿ, ಬೆಳೆ ಕ್ಷೇತ್ರದಲ್ಲಿ ಹಾಗೂ ಉತ್ಪಾದಕತೆಯಲ್ಲಿ ಬಹು ಪ್ರಮುಖವಾಗಿ ಬದಲಾವಣೆ ಆಗಿರೋದ್ರಿಂದ ಅತಿ ಹೆಚ್ಚು ಉತ್ಪನ್ನವನ್ನು ನಮ್ಮ ರೈತರು ಬೆಳೆದಿದ್ದಾರೆ. ವೆಂಕಟೇಶ್ ಅವರೇ, ಈ ರಾಜ್ಯ ಸರ್ಕಾರದಲ್ಲಿ ನಮ್ಮ ರಾಜ್ಯ ಸರ್ಕಾರ ಮೆಕ್ಕೆಜೋಳಕ್ಕೆ ಕನಿಷ್ಠ ಬೆಂಬಲ ಬೆಲೆ ಸೂಚಿಸಿದನ ಹೇಗೆ? ಕೇಂದ್ರ ಸರ್ಕಾರ ಪ್ರತಿ ವರ್ಷ ಮುಂಗಾರು ಮತ್ತು ಹಿಂಗಾರು ಬಿತ್ತನೆ ಪೂರ್ವದಲ್ಲಿ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ CACP ಅಂತ ಒಂದು ಸಂಸ್ಥೆಯ ಒಂದು ಶಿಫಾರಸಿನ ಮೇರೆಗೆ ಪ್ರಮುಖ ಕೃಷಿ ಉತ್ಪನ್ನಗಳಿಗೆ ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುತ್ತೆ, ಹಿಂಗಾರಿನಲ್ಲಿ ಬಿತ್ತನೆ ಪೂರ್ವವಾಗಿ, ಮುಂಗಾರಿನಲ್ಲಿ ಬಿತ್ತನೆ ಪೂರ್ವದಲ್ಲಿ. ಈ ಬಾರಿ ಮೆಕ್ಕೆಜೋಳಕ್ಕೂ ಸಹ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು, ಈ ಕನಿಷ್ಠ ಬೆಂಬಲ ಬೆಲೆ 2400 FAQ ಗುಣಮಟ್ಟದ ಒಂದು ಕ್ವಿಂಟಾಲ್ ಮೆಕ್ಕೆಜೋಳಕ್ಕೆ 2400 ರೂಪಾಯಿಗಳನ್ನು ಘೋಷಣೆ ಮಾಡಿದೆ. ಈ ಒಂದು ಘೋಷಣೆ ಮಾಡಿದಂತಹ ಉತ್ಪನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಆ ದರಗಳು ಕಡಿಮೆ ಆದಂತ, ಇದಕ್ಕಿಂತ ಕಡಿಮೆ ಆದಂತಹ ಸಂದರ್ಭದಲ್ಲಿ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಬೇಕು ಅಂತ ಸಂದರ್ಭದಲ್ಲಿ ಮತ್ತು ಬಫರ್ ಸ್ಟಾಕ್ ಕಾಪುದಾಸ್ತಾನ ಕಾಯ್ದುಕೊಳ್ಳೋದಕ್ಕೆ ಖರೀದಿ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಬೆಲೆಯನ್ನು ಬಳಸಿ ಸರ್ಕಾರ ಖರೀದಿ ಮಾಡುತ್ತೆ. ಕೇಂದ್ರ ಸರ್ಕಾರ ಘೋಷಿಸಿದ ಬೆಂಬಲ ಬೆಲೆ ಆಧಾರದ ಮೇಲೆ ರಾಜ್ಯ ಸರ್ಕಾರಗಳು ಖರೀದಿ ಏಜೆನ್ಸಿಗಳನ್ನ ತೆಗೆದು ಆ ಖರೀದಿ ಏಜೆನ್ಸಿಗಳ ಮೂಲಕ ಅದನ್ನ ಖರೀದಿ ಮಾಡಿ ರೈತರಿಗೆ ಒಂದು ಆರ್ಥಿಕವಾಗಿ ಭದ್ರತೆಯನ್ನು ಒದಗಿಸತಕ್ಕಂಥದ್ದು ಈ ಬೆಂಬಲ ಬೆಲೆ ಯೋಜನೆಯ ಮುಖ್ಯ ಉದ್ದೇಶ. ಅಂದ್ರೆ ಯಾವುದೇ ಒಬ್ಬ ನಮ್ಮ ರೈತರು ಮೆಕ್ಕೆಜೋಳನ ಮಾರ್ಲಿಕ್ಕೆ ಹೋದಾಗ ಯಾವ ಬೆಲೆಯನ್ನ ಕೊಟ್ಟಿರ್ತಾರೋ ಆ ಬೆಲೆ ಈ ಸರ್ಕಾರ ನಿಗದಿಪಡಿಸಿದ ಬೆಲೆಗಿಂತ ಕಡಿಮೆ ಆದಲ್ಲಿ ಸರ್ಕಾರದಿಂದ ಆ ಬೆಲೆಯನ್ನ ನೀಗಿಸ್ಕೋಬಹುದು. ಖಂಡಿತವಾಗಿ. ಆದ್ರೆ ಮೆಕ್ಕೆಜೋಳದಲ್ಲಿ ಒಂದು ವಿಶೇಷತೆ ಏನಿದೆ ಅಂದ್ರೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿ ಮಾಡತಕ್ಕಂಥ ಉತ್ಪನ್ನಗಳನ್ನ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯಲ್ಲಿ ಮತ್ತೆ ಮರಳಿ ರೇಷನ್ ಅಂಗಡಿಗಳ ಮೂಲಕ ಸಾರ್ವಜನಿಕರಿಗೆ ವಿತರಣೆ ಮಾಡತಕ್ಕಂಥದ್ದು ಒಂದು ವ್ಯವಸ್ಥೆ. ಆದ್ರೆ ಮೆಕ್ಕೆಜೋಳ ನಮ್ಮಲ್ಲಿ ಆಹಾರವಾಗಿ ಬಳಕೆಯಲ್ಲಿಲ್ಲ. ಇಥನಾಲ್ ಇಂಡಸ್ಟ್ರಿಗೆ, ಕೆಲವು ಕುಕುಟೋದ್ಯಮ ಅಂತಹ ಒಂದು ಇದರಲ್ಲಿ ಫೀಡ್ ಆಗಿ ಆಹಾರವಾಗಿ ಬಳಸ್ತಾರೆ ಬಿಟ್ರೆ ಮೆಕ್ಕೆಜೋಳ ನಮ್ಮಲ್ಲಿ ಆಹಾರ ಬೆಳೆ ಬಳಕೆಯಲ್ಲಿಲ್ಲ. ಆದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಮೆಕ್ಕೆಜೋಳವನ್ನ ಕೇಂದ್ರ ಸರ್ಕಾರ ಘೋಷಿಸಿದಂತಹ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ವೆಂಕಟೇಶ್ ಅವರೇ, ಈ ಮೆಕ್ಕೆಜೋಳದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಂದ್ರೇನು? ಇದು ಯಾರು ತಂದಿದ್ದಾರೆ? ಕೇಂದ್ರ ಸರ್ಕಾರದಿಂದ ಘೋಷಿಸಿದಂತಹ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಖರೀದಿ ಆಗದೇ ಇರತಕ್ಕಂಥದನ್ನ ಪರಿಗಣಿಸಿ ರಾಜ್ಯ ಸರ್ಕಾರ ಮೆಕ್ಕೆಜೋಳ ಬೆಳೆದಿರತಕ್ಕಂಥ ರೈತರಿಗೆ ಒಂದು ಉಪಯೋಗ ಮಾಡಬೇಕು. ಯಾವುದೇ ರೀತಿ ಅವರು ಹತಾಶರಾಗಿ ಮಾರುಕಟ್ಟೆಯಲ್ಲಿರತಕ್ಕಂತಹ ಕಡಿಮೆ ಬೆಲೆಗೆ ಮಾರಾಟ ಆಗಿ ರೈತರು ಹತಾಶ ಮಾರಾಟಕ್ಕೆ ಹೋಗಬಾರ್ದು, ಒತ್ತಡ ಮಾರಾಟಕ್ಕೆ ಹೋಗಬಾರ್ದು ಅನ್ನೋ ಒಂದು ಸದುದ್ದೇಶದಿಂದ ರಾಜ್ಯ ಸರ್ಕಾರ ಮಾರುಕಟ್ಟೆ ಮಧ್ಯಪ್ರವೇಶದ ಯೋಜನೆಯಡಿಯಲ್ಲಿ ಮೆಕ್ಕೆಜೋಳ PDPS ಯೋಜನೆಯಡಿಯಲ್ಲಿ ಖರೀದಿ ಮಾಡತಕ್ಕಂತಹ ಒಂದು ಪ್ರಮುಖವಾದಂತಹ ನಿರ್ಧಾರ ಕೈಗೊಂಡಿದೆ. ವೆಂಕಟೇಶ್ವರ, ಈ PDPS ಯೋಜನೆ ಅಂದ್ರೆ ಏನು? ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಂತಕ್ಕಂಥದ್ದು ಬಹು ವಿಸ್ತಾರವಾದಂತಹ ಒಂದು ವಿಷಯ. ಅದರಲ್ಲಿ ಮತ್ತೊಂದು ಪ್ರಮುಖವಾದಂತಹ ಅಂಶ ವ್ಯತ್ಯಾಸದ ಬೆಲೆಯನ್ನ ಪಾವತಿ ಮಾಡತಕ್ಕಂತಹ ಯೋಜನೆ, ಪ್ರೈಸ್ ಡಿಫರೆನ್ಸ್ ಪೇಮೆಂಟ್ ಸ್ಕೀಮ್ ಅಂತ. ಪ್ರೈಸ್ ಡಿಫರೆಂಟ್ ಪೇಮೆಂಟ್ ಸ್ಕೀಮ್ ನಲ್ಲಿ ಮುಕ್ತ ಮಾರುಕಟ್ಟೆಯಲ್ಲಿ ಅವರು ಟೆಂಡರ್ ಮೂಲಕ APMCಗೆ ತಂದು ತಮ್ಮ ಉತ್ಪನ್ನವನ್ನು ಮಾರಾಟ ಮಾಡ್ತಾರೆ. ಆ ಉತ್ಪನ್ನವನ್ನು ಮಾರಾಟ ಮಾಡಿದಾಗ ಸರ್ಕಾರ ಒಂದು ಬೆಲೆ ಘೋಷಣೆ ಮಾಡಿದ್ರು, ಆ ವ್ಯತ್ಯಾಸ ಕಡಿಮೆ ಆಗಿದ್ರೆ ಆ ಒಂದು ವ್ಯತ್ಯಾಸದ ಮೊತ್ತವನ್ನ ಸರ್ಕಾರ ರೈತನ ಖಾತೆಗೆ ನೇರವಾಗಿ ಹಾಕೋದ್ರ ಮೂಲಕ ರೈತನ ಬೆಂಬಲಕ್ಕೆ ನಿಲ್ಲುತ್ತೆ. PDPS ಅಂದ್ರೆ ಬೆಲೆ ವ್ಯತ್ಯಾಸದ ಪಾವತಿಯ ಯೋಜನೆ. ಮತ್ತೆ MSP ಅಂತಂದು ಒಂದು ದರ ನಿಗದಿ ಮಾಡಿರ್ತಾರೆ, ಇದು ಏನು? PDPS ಗೂ ಮತ್ತು MSPಗೂ ಇರತಕ್ಕಂತ ವ್ಯತ್ಯಾಸ ಏನು? MSPಯ ದರವನ್ನ ನಿಗದಿ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗದ ಶಿಫಾರಸಿನ ಮೇರೆಗೆ ಇಡೀ ಭಾರತದಾದ್ಯಂತ ಏಕರೂಪವಾಗಿ ನಿಗದಿಪಡಿಸುತ್ತೆ. ಇಲ್ಲಿ MSPಗೆ ಸಾರ್ವಜನಿಕ ವಿತರಣಾ ವ್ಯವಸ್ಥೆಗೆ ಹೋಗದೇ ಇರತಕ್ಕಂತಹ ಉತ್ಪನ್ನಗಳಿಗೆ ಕೆಲವು ಉತ್ಪನ್ನಗಳಿಗೆ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಘೋಷಣೆ ಮಾಡ್ತಾರೆ. MSP ಘೋಷಣೆ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರ ಆದ್ರೆ ಈ ಮಾರುಕಟ್ಟೆ ಮಧ್ಯಪ್ರವೇಶ ದರವನ್ನು ರಾಜ್ಯ ಸರ್ಕಾರ ವಿಶೇಷವಾಗಿ ಘೋಷಣೆ ಮಾಡುತ್ತೆ. ಇದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಲ್ಲ, ಮಾರ್ಕೆಟ್ ಇಂಟರ್ವೆನ್ಷನ್ ಪ್ರೈಸ್, ಮಾರುಕಟ್ಟೆ ಮಧ್ಯಪ್ರವೇಶ ಧಾರಣೆ ಅಂತ ಇದನ್ನ ಕರೀತಾರೆ. ಈ ಕೇಂದ್ರ ಸರ್ಕಾರ ಬೆಲೆ ವ್ಯತ್ಯಾಸ ಪಾವತಿ ಯೋಜನೆ PDPS ಮಾರ್ಗಸೂಚಿಗಳಲ್ಲಿ ಎಣ್ಣೆ ಕಾಳುಗಳು, ತೋಟಗಾರಿಕೆ ಮತ್ತು ಶೀಘ್ರ ನಶಿಸಿ ಹೋಗ್ತಕ್ಕಂತಹ ಉತ್ಪನ್ನಗಳಿಗೆ ಮಾತ್ರ ಕವರ್ ಆಗಿದೆ. ಆದ್ರೆ ಮೆಕ್ಕೆಜೋಳ ಈ ಒಂದು ಕ್ಯಾಟಗರಿಯಲ್ಲಿ ಬರೋದಿಲ್ಲ. ಆದ್ರಿಂದ ರಾಜ್ಯ ಸರ್ಕಾರ ವಿಶೇಷವಾಗಿ ಇದನ್ನ ಒಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿಯಲ್ಲಿ ಪ್ರತಿ ರೈತರಿಗೆ ಒಂದು ಅನುಕೂಲ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆನ ಮೆಕ್ಕೆಜೋಳಕ್ಕೆ ಜಾರಿಗೆ ತಂದಿದೆ. ಇಲ್ಲಿ ಸರ್ಕಾರ ನಿಗದಿಪಡಿಸಿರ್ತಕ್ಕಂತಹ ದರ 2150 ಪ್ರತಿ ಕ್ವಿಂಟಾಲ್ಗೆ, FAQ ಗುಣಮಟ್ಟದ ಉತ್ತಮ ಗುಣಮಟ್ಟದ ಒಂದು ಕ್ವಿಂಟಾಲ್ಗೆ. ಆದ್ರೆ ನಾವು ಮಾರುಕಟ್ಟೆಯ ಸರಾಸರಿಯನ್ನ APMCಯಲ್ಲಿ ಆಗ್ತಕ್ಕಂತಹ ಟೆಂಡರ್ಗಳನ್ನ ಗಮನಿಸಿದಾಗ 1600 to 1700 2000 ರೂಪಾಯಿ ತನಕ 2100 ತನಕ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆದ್ರಿಂದ ಒಂದು ಸರಾಸರಿ ಧಾರಣೆನ ಗುರುತಿಸಿದ್ದಾರೆ. ಅಂದ್ರೆ ಈ ಒಂದು ಯೋಜನೆಯಲ್ಲಿ 1900 ರೂಪಾಯಿ ಸರಾಸರಿ ಧಾರಣೆ, ಅದಕ್ಕಿಂತ ಕೆಳಗಂತ ಆದಂತಹ ಎಷ್ಟೇ ರೇಟ್ಗೆ ಕೋಟ್ ಆದ್ರೂ ಸಹ 250 ರೂಪಾಯಿ ಪ್ರತಿ ಕ್ವಿಂಟಾಲ್ಗೆ ರೈತರಿಗೆ ಕೊಡೋದಕ್ಕೆ ಸರ್ಕಾರ ಬದ್ಧವಾಗಿದೆ. 1900 ರೂಪಾಯಿಂದ ಆ ರೈತರ ಉತ್ಪನ್ನ ಒಳ್ಳೆ ಕ್ವಾಲಿಟಿ ಗುಣಮಟ್ಟದಾಗಿದ್ದು 1950 ಹೋಗುತ್ತೆ ಅಂತ ಇಟ್ಕೊಳ್ಳೋಣ, ಅವಾಗ 200 ರೂಪಾಯಿ ಅವ್ರಿಗೆ ಬರುತ್ತೆ. 2000 ರೂಪಾಯಿಗೆ ಹೋಯ್ತು ಅಂದ್ರೆ 150 ರೂಪಾಯಿ ಬರುತ್ತೆ. ಅಂದ್ರೆ ಒಟ್ಟಾರೆ ಉದ್ದೇಶ ಸರ್ಕಾರದ ಈ ಯೋಜನೆಯಡಿ ಪ್ರಯೋಜನ ಪಡೆತಕ್ಕಂತಹ ರೈತರಿಗೆ ಪ್ರತಿ ಕ್ವಿಂಟಾಲ್ಗೆ 2150 ರೂಪಾಯಿ ಸಿಗಬೇಕು ಬೆಂಬಲ ಬೆಲೆವಾಗಿ ಬೆಂಬಲವಾಗಿ ನೀಡ್ತಾ ಇದೆ. ಈ ಒಂದು ಯೋಜನೆಯಡಿಯಲ್ಲಿ ರೈತರ ಉತ್ಪನ್ನವನ್ನು ಸರ್ಕಾರ ಖರೀದಿ ಮಾಡ್ತಾ ಇಲ್ಲ, ಆ ಖರೀದಿಯಾದಂತಹ ಸಂದರ್ಭದಲ್ಲಿ ಇದ್ದಂತಹ ವ್ಯತ್ಯಾಸದ ಬೆಲೆಯನ್ನ ಪಾವತಿ ಮಾಡೋದಕ್ಕೆ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ಈ ಯೋಜನೆ ಅಡಿಯಲ್ಲಿ ರೈತರು ಮೆಕ್ಕೆಜೋಳದ ಮಾರುಕಟ್ಟೆಗೆ ಮಾರಾಟ ಮಾಡಲು ನೋಂದಣಿಯನ್ನ ಹೇಗೆ ಮಾಡ್ಕೊಳ್ಬೇಕು, ಯಾರು ಖರೀದಿ ಮಾಡ್ತಾರೆ? ಈ ಬಾರಿ 25-26 ಸಾಲಿನಲ್ಲಿ ಮುಂಗಾರಿನ ಹಂಗಾಮಿನಲ್ಲಿ ಬೆಳೆದಂತಹ ಮೆಕ್ಕೆಜೋಳನ ಗರಿಷ್ಠ 400,000 metric tons ಪ್ರಮಾಣದಲ್ಲಿ ಆ ಒಂದು ಬೆಲೆ ವ್ಯತ್ಯಾಸದ ಮೊತ್ತವನ್ನು ಪಾವತಿ ಮಾಡೋದಕ್ಕೆ ಸರ್ಕಾರ ಬದ್ಧವಾಗಿದೆ. ಇಲ್ಲಿ ಬೆಲೆ ವ್ಯತ್ಯಾಸದ ದರವನ್ನು 2150 ರೂಪಾಯಿಗೆ ನಿಗದಿಪಡಿಸಿದ್ದು ಮಾರುಕಟ್ಟೆ ಮಾದರಿ ಸರಾಸರಿ ಧಾರಣೆ 1900 ರೂಪಾಯಿ ಇರುತ್ತೆ. ಈ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳನ ಈ ಒಂದು ಸಂಸ್ಥೆಯನ್ನ ಖರೀದಿ ಸಂಸ್ಥೆಯಾಗಿ ಸರ್ಕಾರ ಘೋಷಣೆ ಮಾಡಿದೆ. ಈ ಯೋಜನೆಯಡಿಯಲ್ಲಿ ಪ್ರತಿ ಎಕರೆಗೆ 12 ಕ್ವಿಂಟಾಲ್ನಂತೆ ಫ್ರೂಟ್ಸ್ ತಂತ್ರಾಂಶದಲ್ಲಿ, ಅಂದ್ರೆ ರೈತರು ಕೃಷಿ ಇಲಾಖೆಯಿಂದ ನೀಡಿರ್ತಕ್ಕಂತಹ ಫ್ರೂಟ್ಸ್ ತಂತ್ರಾಂಶದಲ್ಲಿ ಲಭ್ಯವಾಗುವ ರೈತರು ಏನ್ ಜಮೀನು ಹೊಂದಿದ್ದಾರೆ ಆ ಒಂದು ಜಮೀನ ಆಧಾರದ ಮೇಲೆ ಪ್ರತಿ ರೈತರಿಂದ ಗರಿಷ್ಠ 50 ಕ್ವಿಂಟಾಲ್ಗೆ ಮಿತಿಗೊಳಿಸಿ ಖರೀದಿ ಮಾಡತಕ್ಕಂತಹ ವ್ಯತ್ಯಾಸ ಮೊತ್ತವನ್ನು ಪಾವತಿ ಮಾಡೋದಕ್ಕೆ ಈ ಯೋಜನೆ ಅಡಿ ಮಾಡಿದೆ. ಅಂದ್ರೆ ಒಬ್ಬ ರೈತರಿಂದ ಪ್ರತಿ ಎಕರೆಗೆ 12 ಕ್ವಿಂಟಾಲ್, ಅವ್ರ 10 ಎಕರೆ ಇತ್ತು ಅಂತಂದ್ರೆ 120 ಕ್ವಿಂಟಾಲ್ ಅಲ್ಲ, ಒಬ್ಬ ರೈತರಿಂದ ಗರಿಷ್ಠ 50 ಕ್ವಿಂಟಾಲ್ ಮಿತಿ, 50 ಕ್ವಿಂಟಾಲ್ ಮಾತ್ರ ಮಾರಾಟ ಮಾಡಬಹುದು. ಮಾರಾಟ ಮಾಡಿದ್ದಕ್ಕೆ ಬೆಲೆ ಪಾವತಿ ಯೋಜನೆ ಅಡಿ ವ್ಯತ್ಯಾಸದ ಬೆಲೆಯನ್ನು ಸರ್ಕಾರ ಪಾವತಿ ಮಾಡುತ್ತೆ. ಈಗಾಗಲೇ ರಾಜ್ಯ ಸರ್ಕಾರದ ವತಿಯಿಂದ ಇಥನಾಲ್ಗೆ, ಕುಕ್ಕುಟಕ್ಕೆ ಮತ್ತು ಪಶು ಆಹಾರ ತಯಾರಿಕ ಮತ್ತು ಸಹಕಾರ ಹಾಲು ಉತ್ಪಾದಕರ ಸಂಘಗಳಿಗೆ ಆಲ್ರೆಡಿ ಮೆಕ್ಕೆಜೋಳವನ್ನ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಮತ್ತೆ ಅದೇ ರೇಟಲ್ಲಿ ಖರೀದಿ ಮಾಡೋದಕ್ಕೆ ಸರ್ಕಾರ ಏನು ಇದು ಮಾಡಿದೆ, ಆ ರೈತರು ಈ ವ್ಯಾಪ್ತಿಗೆ ಒಳಪಡಲ್ಲ. ಅಂದ್ರೆ ಒಬ್ಬ ರೈತರ 100 ಕ್ವಿಂಟಲ್ ಬೆಳೆದ್ರು ಬೆಂಬಲ ಬೆಲೆವಾಗಿ ನಿಗದಿಪಡಿಸತಕ್ಕಂಥದ್ದು 50 ಕ್ವಿಂಟಲ್ಗೆ ಮಾತ್ರ ಈ ಯೋಜನೆಯಡಿ ಅವರಿಗೆ ಬೆಲೆ ಪಾವತಿ ವ್ಯತ್ಯಾಸ ಕೊಡ್ತಕ್ಕಂಥದ್ದು ಖಂಡಿತವಾಗಿ 50 ಕ್ವಿಂಟಲ್ಗಳಿಗೆ ಮಾತ್ರ. ಇನ್ನು 50 ಕ್ವಿಂಟಲ್ಗೆ ಸರ್ಕಾರ ಜವಾಬ್ದಾರ ಅಲ್ಲ, ಸರ್ಕಾರ ಅವ್ರಿಗೆ ಆರ್ಥಿಕವಾಗಿ ಇಷ್ಟು ಮಟ್ಟಿಗೆ ಬೆಂಬಲ ಕೊಡ್ತಾ ಇದೆ. ಇದೊಂದು ವಿಶೇಷವಾದಂತಹ ಒಂದು ಯೋಜನೆ ಅಂತ ಹೇಳ್ಬಿಟ್ಟು ರೈತರು ಇನ್ನುಳಿದನ್ನ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ APMCಯಲ್ಲಿ ಲಭ್ಯ ಇರತಕ್ಕಂಥ ಇದನ್ನ ಪ್ರಯೋಜನ ಪಡಿಬಹುದು. ಈ ಯೋಜನೆಯಲ್ಲಿ ಈ ಮೆಕ್ಕೆಜೋಳದ ವಿಸ್ತೀರ್ಣ, ಉತ್ಪಾದನೆ ಆಧಾರದ ಮೇಲೆ ಈ ಯೋಜನೆಯನ್ನು ಪ್ರಮುಖವಾಗಿ 11 ಜಿಲ್ಲೆಗಳಲ್ಲಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಹಾವೇರಿ, ವಿಜಯನಗರ, ಗದಗ, ಬೆಳಗಾವಿ, ಕೊಪ್ಪಳ, ವಿಜಯಪುರ, ಹಾಸನ, ದಾವಣಗೆರೆ, ಚಿತ್ರದುರ್ಗ, ಬಾಗಲಕೋಟೆ ಮತ್ತು ಧಾರವಾಡ. ಈ 11 ಜಿಲ್ಲೆಗಳಲ್ಲಿ ಅಂದ್ರೆ ಎಲ್ಲಿ ಉತ್ಪಾದನೆ ಹೆಚ್ಚಿದೆ, ಎಲ್ಲಿ ಮೆಕ್ಕೆಜೋಳದ ರೈತರು ಸಂಕಷ್ಟದಲ್ಲಿ ತೊಡಗಿದ್ದಾರೆ ಅಂತಹ ಒಂದು ಜಿಲ್ಲೆಗಳಲ್ಲಿ ಈಗ ಪ್ರಾರಂಭ ಮಾಡಿದರೆ, ಇನ್ನೂ ಬೇರೆ ಯಾವುದಾದ್ರೂ ಜಿಲ್ಲೆಗಳಿಂದ ಪ್ರಸ್ತಾವನೆ ಬಂದ್ರೆ ಅದನ್ನು ಕೂಡ ಮಾಡೋದಕ್ಕೆ ಒಂದು ಅವಕಾಶ ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಕಲ್ಪಿಸಿಕೊಂಡಿದ್ದಾರೆ. ವೆಂಕಟೇಶ್ವರ, ನಾನು ಆವಾಗಲೇ ಕೇಳಿದೆ, ಈ ಯೋಜನೆ ಅಡಿಯಲ್ಲಿ ರೈತರು ಮೆಕ್ಕೆಜೋಳದ ಮಾರುಕಟ್ಟೆಗೆ ಮಾರಾಟ ಮಾಡಲು ನೋಂದಣಿಯನ್ನ ಯಾವ ರೀತಿ ಮಾಡ್ಕೊಳ್ಬೇಕು? ಇಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ನಿಯಮಿತ ಸಂಸ್ಥೆ ಒಂದು ಖರೀದಿ ಏಜೆನ್ಸಿಯಾಗಿ ಏನ್ ಕಾರ್ಯನಿರ್ವಹಿಸ್ತಾ ಇದೆ, ಇಲ್ಲಿ ವಿಶೇಷ ಏನಂದ್ರೆ ರೈತರು ತಂದಂತಹ ಉತ್ಪನ್ನಗಳನ್ನ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ಎಪಿಎಂಸಿಗಳಲ್ಲಿ ಇರ್ತಕ್ಕಂತಹ ಯುಎಂಪಿ ಪ್ಲಾಟ್ಫಾರ್ಮ್ನಲ್ಲಿ ಅಂದ್ರೆ ಒಂದು ಯೂನಿಫೈಡ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ನಲ್ಲಿ ರೈತರು ತಂದಂತಹ ಉತ್ಪನ್ನಗಳನ್ನ ಮಾರಾಟಕ್ಕಿಡ್ತಾರೆ. ಮಾರಾಟಕ್ಕಿಟ್ಟಂತಹ ಖರೀದಿದಾರರು ಬಂದು ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದಂತಹ ಉತ್ಪನ್ನದಲ್ಲಿ 1900 ರೂಪಾಯಿ 2150 ರೂಪಾಯಿ ಏನ್ ನಿಗದಿಪಡಿಸಿದರೆ ಆ ಒಂದು ಇದರ ಆಧಾರದ ಮೇಲೆ ಅವರಿಗೆ ಕೊಡ್ತಕ್ಕಂಥದ್ದು. ಅಂದ್ರೆ ಈ ಯೋಜನೆ ಅಡಿಯಲ್ಲಿ ಮೆಕ್ಕೆಜೋಳದ ಮಾರುಕಟ್ಟೆ ಮಧ್ಯಪ್ರವೇಶದ ಯೋಜನೆ ಅಡಿಯಲ್ಲಿ ರೈತರ ಪಾತ್ರ ಏನಂತೀರಿ? ಈ ಒಂದು ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳ ಇರ್ತಕ್ಕಂತಹ ಒಂದು ಖರೀದಿ ಕೇಂದ್ರಗಳು ಏನ್ ತೆಗಿತಾರೆ, ಆ ಒಂದು ಖರೀದಿ ಕೇಂದ್ರದಲ್ಲಿ ರೈತರು ಫ್ರೂಟ್ಸ್ ಆಧಾರದ ಮೇಲೆ ನೋಂದಣಿ ಮಾಡ್ಕೊಂತಾರೆ. ನೋಂದಣಿ ಮಾಡ್ಕೊಂಡಿದ್ದನ್ನ ರೈತರು ತಂದು ಎಪಿಎಂಸಿಗಳಲ್ಲಿ ಮಾರಾಟ ಮಾಡಬೇಕು. ಇವೆಲ್ಲ ಒಂದು ನಿಗದಿತ ಮೊದಲನೇ ಒಂದು ವಹಿವಾಟು ನಡೆದಿಂದ ಒಂದು ತಿಂಗಳವರೆಗೆ ಮಾತ್ರ ಈ ಒಂದು ಯೋಜನೆ ಚಾಲ್ತಿಯಲ್ಲಿರುತ್ತೆ. ಒಂದು ತಿಂಗಳವರೆಗೆ ತಮ್ಮ ಉತ್ಪನ್ನವನ್ನು ರೈತರು ಬಂದು ನೋಂದಣಿ ಮಾಡಿಕೊಂಡು ನೋಂದಣಿ ಮಾಡಿದ ನಂತರ ಎಪಿಎಂಸಿಗಳಲ್ಲಿ ಮಾರಾಟ ಮಾಡಿ ಆ ವ್ಯತ್ಯಾಸದ ಮೊತ್ತವನ್ನು ಪಾವತಿಗೆ ಇವರು ರೈತರು ಅರ್ಹರಿರ್ತಾರೆ. ಇದರಲ್ಲಿ ಮತ್ತೆ ಎಪಿಎಂಸಿಯ ಪಾತ್ರ ಏನಂತೀರಿ? ಈ ಒಂದು ಎಲ್ಲಾ ಖರೀದಿ ಪ್ರಕ್ರಿಯೆ ಎಪಿಎಂಸಿಲೇ ನಡೀತಾ ಇರೋದ್ರಿಂದ ಮಾರಾಟ ಮಹಾಮಂಡಳ ಎಪಿಎಂಸಿಗಳಲ್ಲೇ ಖರೀದಿ ಕೇಂದ್ರಗಳನ್ನು ತೆಗೆಯುತ್ತೆ. ಎಪಿಎಂಸಿಯಲ್ಲಿ ತೆರೆದಂತ ಖರೀದಿ ಕೇಂದ್ರಗಳಲ್ಲಿ ರೈತರು ನೋಂದಾಯಿಸ್ಕೋಬೇಕು. ರೈತರು ನೋಂದಾಯಿಸಿಕೊಂಡ ನಂತರ ಆ ನಿಗದಿಪಡಿಸಿದ ದಿನಾಂಕದಂದು ಅವರು ಬಂದು ಉತ್ಪನ್ನವನ್ನು ಮಾರಾಟಕ್ಕಿಡಬೇಕು. ಆ ಯುಎಂಪಿ ವೇದಿಕೆಯಡಿ ಮಾರಾಟವಾಗಿದ್ದಂತಹ ಉತ್ಪನ್ನ ಏನಿರುತ್ತೆ ಅದು ಮಾತ್ರ ಇದಾಗುತ್ತೆ. ಈ ಯುಎಂಪಿ ವೇದಿಕೆಯನ್ನು ಕೊಡ್ತಕ್ಕಂಥದ್ದು, ಮಾರಾಟ ವೇದಿಕೆ ಕೊಡ್ತಕ್ಕಂಥದ್ದು ಎಪಿಎಂಸಿಗಳ ಪಾತ್ರ. ಅಲ್ಲಿ ರೈತರಿಗೆ ಬೇಕಾದಂತಹ ಸೂಕ್ತವಾದಂತಹ ವ್ಯವಸ್ಥೆ ಮಾಡಿ ರೈತರು ತಂದಂತ ಉತ್ಪನ್ನಗಳನ್ನ ಯಾವುದೇ ಗೊಂದಲಗಳಿಲ್ಲದಂಗೆ ಮಾರಾಟಕ್ಕೆ ಅನುವು ಮಾಡಿಕೊಡ್ತಕ್ಕಂಥದ್ದು ಎಪಿಎಂಸಿಗಳ ಪಾತ್ರ. ಈಗ ಈ ಯೋಜನೆ ಅಡಿಯಲ್ಲಿ ಮತ್ತೆ ಯಾವ್ಯಾವ ಬೆಳೆಗಳು ಬರ್ತವೆ? ಪ್ರಸ್ತುತ ಇದೊಂದು ವಿಶೇಷ ಪ್ರಕರಣ ಅಂತ ಇದನ್ನ ಮೊಟ್ಟ ಮೊದಲನೇ ಬಾರಿಗೆ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಅಡಿ ಇದನ್ನ ಬೆಲೆ ವ್ಯತ್ಯಾಸ ಪಾವತಿಗೆ ಮೆಕ್ಕೆಜೋಳವನ್ನು ಮಾಡಿದೆ ರಾಜ್ಯ ಸರ್ಕಾರ. ಇದೇ ಒಂದು ವಿಶೇಷ ಪ್ರಕರಣ. ಮತ್ತೆ ಬೇರೆ ಬೆಳೆಗಳಿಗೆ ಇದು ಅವಕಾಶ ಇಲ್ಲ? ಬೇರೆ ಬೆಳೆಗಳಿಗೆ ಈ ಯೋಜನೆ ಇಲ್ಲ. ಈ ಹಿಂದೆ ಇದೇ ರೀತಿ ಆದಂತಹ ಸಂದರ್ಭದಲ್ಲಿ ಕೊಬ್ಬರಿಯನ್ನ ಮಾವಿನ ಹಣ್ಣನ್ನ ಖರೀದಿ ಮಾಡಿದಂತ ಉದಾಹರಣೆ ರಾಜ್ಯ ಸರ್ಕಾರದಿಂದ ಇದೆ. ಆದ್ರೆ ಎಲ್ಲಾ ಉತ್ಪನ್ನಗಳಿಗೆ ಪ್ರಮುಖವಾಗಿ ಬೆಳೀತಕ್ಕಂತ 25 ಉತ್ಪನ್ನಗಳಿಗೆ ಕೇಂದ್ರ ಸರ್ಕಾರ ಘೋಷಣೆ ಮಾಡತಕ್ಕಂತಹ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಂತೂ ಅದರ ಪ್ರಯೋಜನ ಕೂಡ ರೈತರು ಪಡೆಯಬಹುದು. ಯಾಕಂದ್ರೆ ನಮ್ಮ ರೈತರ ಮುಖ್ಯ ಒಂದು ಬೇಡಿಕೆನೇ ಈ ರೀತಿ ಒಂದು ಬೆಂಬಲ ಬೆಲೆಯನ್ನ ಎಲ್ಲಾ ಬೆಳೆಗಳಿಗೂ ತಾವು ನಿಗದಿಪಡಿಸ್ರಿ ಅನ್ನೋದು. ಸರ್ಕಾರ ಈ ನಿಟ್ಟಿನಲ್ಲಿ ಈಗ ಮೆಕ್ಕೆಜೋಳದ ಒಂದು ಬೆಳೆಗಳಿಗೆ ಈ ಯೋಜನೆಯನ್ನ ತಂದಿದ್ದೇವೆ, ತುಂಬಾ ಸಂತೋಷ. ಇನ್ನು ಮುಂದಿನ ದಿನಗಳಲ್ಲಿ ಮತ್ತೆ ಇತರೆ ಬೆಳೆಗಳಿಗೆ ಈ ಯೋಜನೆ ಬರಬಹುದಾ, ಹೇಗೆ? ಈ ಯೋಜನೆಗಿಂತ ಪ್ರಮುಖವಾಗಿ ನಾವು ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲೇ ಪ್ರಮುಖವಾದಂತಹ ಏಕದಳ ಧಾನ್ಯ, ದ್ವಿದಳ ಧಾನ್ಯ, ಎಣ್ಣೆಕಾಳುಗಳು ಇವೆಲ್ಲವನ್ನು ಕವರ್ ಆಗಿದೆ. ರೈತರಿಗೆ ಆ ಉತ್ಪನ್ನಗಳ ಬೆಲೆಗಳು ಮುಕ್ತ ಮಾರುಕಟ್ಟೆಯಲ್ಲಿ ಕಡಿಮೆ ಆದಾಗ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ಮಾಡೋದಕ್ಕೆ ಪ್ರತಿ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ಇರುತ್ತೆ. ರೇಟ್ ಕಡಿಮೆ ಆಗ್ತಿದ್ದಂಗೆ ಅವರು ಒಂದು ಸರ್ಕಾರಕ್ಕೆ ಒಂದು ವರದಿಯನ್ನು ಮಾಡ್ತಾರೆ. ವರದಿಯನ್ನು ಮಾಡಿ 7 ದಿವಸದೊಳಗೆ ತಕ್ಷಣ ಸಚಿವ ಸಂಪುಟ ಸಮಿತಿ ಉಪಸಮಿತಿ ಸಭೆ ಸೇರಿ ಖರೀದಿ ಕೇಂದ್ರಗಳನ್ನು ತೆಗೆಯೋದಕ್ಕೆ ಖರೀದಿ ಏಜೆನ್ಸಿಗಳನ್ನು ಗುರುತಿಸುತ್ತೆ. ಈ ಯೋಜನೆ ಈಗಾಗಲೇ ಚಾಲ್ತಿಯಲ್ಲಿದೆ. ಇದರ ಜೊತೆಗೆ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಇಡೀ ಕೇಂದ್ರ ಸರ್ಕಾರದ ಸಹಾಯಧನ ಬೇಕಾದ್ರೆ ಬೇಗ ಶೀಘ್ರ ನಶಿಸಿ ಹೋಗುವಂತಹ ಉತ್ಪನ್ನಗಳು, ಎಣ್ಣೆ ಕಾಳುಗಳು ಇಂಥ ಕೆಲವು ಉತ್ಪನ್ನಗಳಿಗೆ ಅದರ ಮಾರ್ಗಸೂಚಿಗಳನ್ನು ಹಾಕೊಂಡಿರ್ತದೆ. ಇದನ್ನೆಲ್ಲ ಹೊರತುಪಡಿಸಿ ಯಾವುದೇ ರೈತರು ತಮ್ಮ ಉತ್ಪನ್ನವನ್ನು ಬೆಳೆದಂತವರು ಅವರಿಗೆ ಮುಕ್ತ ಮಾರುಕಟ್ಟೆಯಲ್ಲಿ ಬೆಲೆಗಳು ಕಡಿಮೆ ಆದಾಗ ಈ ಹಿಂದಿನಿಂದಲೂ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಮಾನವಾಗಿ ಸ್ಪಂದಿಸ್ತಾ ಈಗ ಹಲವಾರು ಯೋಜನೆಗಳನ್ನು ಮಾಡ್ತಾ ಬಂದಿದ್ದಾರೆ ರೈತರ ಹಿತ ಕಾಯಲಿಕ್ಕೆ. ಅದರಲ್ಲಿ ವಿಶೇಷವಾಗಿ ಕೇಂದ್ರ ಸರ್ಕಾರದ ಒಂದು ವ್ಯಾಪ್ತಿಗೆ ಮಾರ್ಗಸೂಚಿಗೆ ಒಳಪಡಲಿಲ್ಲ ಅಂತಾನೆ ಒಂದು ಮೆಕ್ಕೆಜೋಳಕ್ಕೆ ಈ ಬೆಲೆ ಕೊರತೆ ಪಾವತಿ ವ್ಯತ್ಯಾಸದ ಯೋಜನೆಯನ್ನು ರಾಜ್ಯ ಸರ್ಕಾರ ವಿಶೇಷವಾಗಿ ಮಾಡಿದೆ. ಇನ್ನು ಮುಂದಿನ ದಿನಗಳಲ್ಲೂ ಸಹ ಅಂತಹ ಒಂದು ಪರಿಸ್ಥಿತಿ ಬಂದಾಗ ಖಂಡಿತವಾಗಿ ಸರ್ಕಾರ ರೈತರ ನೆರವಿಗೆ ಇರುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ವೆಂಕಟೇಶ್ ಅವರೇ, ತಾವೇ ಹೇಳ್ತಾ ಇದ್ರಿ ಮಾರ್ಗಸೂಚಿಗಳನ್ನ ಸರ್ಕಾರ ನೀಡ್ತಾ ಇದೆ, ಯಾವ್ಯಾವ ಮಾರ್ಗಸೂಚಿಗಳು? ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಉತ್ಪನ್ನಗಳನ್ನ ಖರೀದಿ ಮಾಡಲಿಕ್ಕೆ ಆ ಉತ್ಪನ್ನಗಳನ್ನ ನಾವು ಯಾವ ರೀತಿ ಸಾರ್ವಜನಿಕ ವಿತರಣೆಯಲ್ಲಿ ವ್ಯವಸ್ಥೆ ಮಾಡಬೇಕು ಇದಕ್ಕೆ ವಿಶೇಷವಾದಂತಹ ಬೇರೆ ಮಾರ್ಗಸೂಚಿಗಳಿದ್ದಾವೆ. ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಬೆಲೆ ವ್ಯತ್ಯಾಸದ ಪಾವತಿ ಯೋಜನೆಗೆ ಪ್ರತ್ಯೇಕವಾದಂತಹ ಮಾರ್ಗಸೂಚಿಗಳು ಮತ್ತು ಪ್ರೈಸ್ ಸ್ಟೆಬಿಲೈಸೇಷನ್ ಫಂಡ್ ಬೆಲೆ ಸ್ಥಿರತೆ ಯೋಜನೆ ಅದಕ್ಕೂ ಕೂಡ ವಿಶೇಷವಾದ ಮಾರ್ಗಸೂಚಿಗಳು. ಅಂದ್ರೆ ಎಲ್ಲಾ ಯೋಜನೆಗಳಿಗೂ ಪ್ರತ್ಯೇಕವಾದಂತಹ ಮಾರ್ಗಸೂಚಿಗಳನ್ನ ಸರ್ಕಾರ ಹೊರಡಿಸಿದೆ. ರೈತರು ಬೆಳೆದಂತಹ ಬೆಳೆಗಳಿಗೆ ಈಗ ಸಂಗ್ರಹಣೆ ಮಾಡಿ ಇಟ್ಟುಕೊಳ್ಳಿಕ್ಕೆ ಗೋಡಂಬಿ ವ್ಯವಸ್ಥೆಯನ್ನ ನಮ್ಮ ಎಪಿಎಂಸಿಯಿಂದ ಸಾಧ್ಯತೆ ಇದೆನಾ, ಹೇಗೆ? ಎಪಿಎಂಸಿಗಳಲ್ಲಿ ಸಹ ಗೋಡನ್ನ ವ್ಯವಸ್ಥೆ ಇರುತ್ತೆ. ಆದ್ರೆ ವಿಶೇಷವಾಗಿ ರಾಜ್ಯ ಉಗ್ರಾಣ ನಿಗಮ, ಕೇಂದ್ರ ಉಗ್ರಾಣ ನಿಗಮ ಈ ಎಲ್ಲಾ ಉಗ್ರಾಣ ನಿಗಮಗಳು ವಿಶೇಷವಾಗಿ ಅದನ್ನ ಸಂಗ್ರಹಣೆ ಮಾಡ್ತಕ್ಕಂತಹ ಏಜೆನ್ಸಿಗಳೇ ಆಗಿದ್ದಾವೆ. ಕೃಷಿ ಉತ್ಪನ್ನ ಮಾರುಕಟ್ಟೆ ಎಪಿಎಂಸಿಗಳೇನಿದೆ ರಾಜ್ಯದಲ್ಲಿ ರೈತರು ಬೆಳೆದಂತ ಉತ್ಪನ್ನಗಳಿಗೆ ಸ್ಪರ್ಧಾತ್ಮಕ ಬೆಲೆ ದೊರಕಿಸಿಕೊಡ್ಬೇಕು, ಅವಕ್ಕೆ ತೂಕದಲ್ಲಿ ಯಾವುದೇ ರೀತಿ ಮೋಸ ಆಗಬಾರದು, ಪಾರದರ್ಶಕವಾದಂತಹ ಮಾರಾಟ ವ್ಯವಸ್ಥೆ ಆಗಬೇಕು, ಈ ಒಂದು ವ್ಯವಸ್ಥೆಗಳನ್ನ ಕಲ್ಪಿಸಿಕೊಡೋದಕ್ಕೆ ಒಂದು ವೇದಿಕೆಯನ್ನ ಸಿದ್ಧ ಮಾಡಿಕೊಡ್ತಕ್ಕಂತಹ ಒಂದು ಸಂಸ್ಥೆ. ಯಾಕಪ್ಪ ಅಂದ್ರೆ ಈಗ ಬೆಳೆದಂತ ಬೆಳೆಗಳನ್ನ ಸಂಗ್ರಹಣೆ ಮಾಡಿ ಇಟ್ಟುಕೊಂಡಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟ ಬೆಲೆ ರೈತರಿಗೆ, ಏ ಈಗ ನನ್ನ ಬೆಳೆಗೆ ಬೆಲೆ ಬಂದಿದೆಯಪ್ಪ ನಾನು ಇದನ್ನ ಮಾರಬಹುದು ಅಂತ ಒಂದು ಸಂದರ್ಭದಲ್ಲಿ ಅವರು ಆ ಗೋಡಂನಲ್ಲಿ ಇರ್ತಕ್ಕಂತ ತಮ್ಮ ಏನು ಶೇಖರಣೆ ಮಾಡಿಟ್ಕೊಂಡಿರ್ತಾರೋ ಆ ಬೆಳೆಯನ್ನ ಅವರು ಮಾರಾಟ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಒಂದು ವ್ಯವಸ್ಥೆ ರಾಜ್ಯದ ಬೇರೆ ಬೇರೆ ತಾಲೂಕುಗಳಲ್ಲಾಗಿರ್ಬೋದು, ಜಿಲ್ಲೆಗಳಲ್ಲಾಗಿರ್ಬೋದು, ಈ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ರೈತರು ಇರೋದ್ರಿಂದ ಇವರಿಗೆ ಯಾವ ರೀತಿ ಇದು ಉಪಯೋಗ ಆಗುತ್ತಂತೀರಿ? ಸಂಗ್ರಹಣಾ ವ್ಯವಸ್ಥೆ ಕೃಷಿ ಉತ್ಪನ್ನಗಳ ಮಾರಾಟದಲ್ಲಿ ಒಂದು ಪ್ರಮುಖವಾದಂತಹ ಪಾತ್ರ ವಹಿಸುತ್ತೆ. ನಾವು ಸಂಗ್ರಹಣಾ ವ್ಯವಸ್ಥೆಯನ್ನೇ ನಾವು ಪರಿಗಣಿಸೋದಾದ್ರೆ ರಾಜ್ಯದಲ್ಲಿ ವಿವಿಧ ಇಲಾಖೆಗಳಲ್ಲಿ ಹಲವಾರು ಯೋಜನೆಗಳು ಅವರ ಒಂದು ಸ್ವತಃ ಗೋಡೌನ್ ಕಟ್ಟಿಸ್ಕೊಳ್ಳಿಕ್ಕೆ, ರೈತ ಉತ್ಪಾದಕ ಸಂಸ್ಥೆಗಳ ಮೂಲಕ ಕಟ್ಟಿಸ್ಕೊಳ್ಳಿಕ್ಕೆ, ರೈತರೇ ತಾವು ಕಟ್ಟಿಸ್ಕೊಳ್ಳಿಕ್ಕೆ, ಅವರು ಏನಾದ್ರೂ ಯಾವ ಉತ್ಪನ್ನ ಬೆಳೀತಾ ಇದ್ದಾರೆ ಆ ಉತ್ಪನ್ನದಕ್ಕೆ ಯಾವ ರೀತಿ, ಉದಾಹರಣೆಗೆ ಹಣ್ಣು ಮತ್ತು ತರಕಾರಿಗಳನ್ನು ಬೆಳೆದ್ರೆ ಅವರಿಗೆ ಶೀತಲ ಗೃಹ ಗೋಡೌನ್ ಬೇಕಾಗುತ್ತೆ, ಕೋಲ್ಡ್ ಸ್ಟೋರೇಜ್ ಅಂತ ಕರೀತೀವಿ. ಇನ್ ಜನರಲ್ ಬೇಕಾದ್ರೆ ಅವಕ್ಕೆ ಬೇರೆ ಜನರಲ್ ಆದಂತಹ ವೈಜ್ಞಾನಿಕವಾಗಿ ನಿರ್ಮಿಸಿದಂತಹ ಗೋಡೌನ್ ಬೇಕಾಗುತ್ತೆ. ಈ ಉಗ್ರಾಣಗಳನ್ನ ರೈತರು ಕಟ್ಕೊಳ್ಳಿಕ್ಕೆ ವಿವಿಧ ವಿವಿಧ ಇಲಾಖೆಗಳಲ್ಲಿ ಯೋಜನೆಗಳಿದ್ದಾವೆ, ಅದರ ಪ್ರಯೋಜನ ರೈತರು ಪಡಿಬಹುದು. ವೆಂಕಟೇಶ್ ಅವರೇ, ಈ ಮೆಕ್ಕೆಜೋಳದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಏನಿದೆ, ಈ ಒಂದು ಯೋಜನೆಯಡಿಯಲ್ಲಿ ನೋಂದಣಿಯ ಪ್ರಕ್ರಿಯೆ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಹೇಳೋದಾದ್ರೆ? ತಾವು ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಲ್ಲಿ ತೆರೀತಕ್ಕಂತಹ ಖರೀದಿ ಕೇಂದ್ರಗಳಲ್ಲಿ ರೈತರು ಬಂದು ತಮ್ಮ ಹೆಸರನ್ನು ನೋಂದಣಿ ಮಾಡಬೇಕು. ನೋಂದಣಿ ಪ್ರಕ್ರಿಯೆಯಲ್ಲಿ ಕೃಷಿ ಇಲಾಖೆಯಿಂದ ಕೊಟ್ಟಂತಹ ಫ್ರೂಟ್ಸ್ ಐಡಿ ತಂತ್ರಾಂಶದಲ್ಲಿ ಅವರು ಅದರಲ್ಲಿ ಏನಿರುತ್ತೆ, ಅವರ ರೈತನ ಹೆಸರು, ರೈತ ಎಷ್ಟು ಉತ್ಪನ್ನ ಬೆಳೆದಿದ್ದಾರೆ, ಯಾವ ಉತ್ಪನ್ನ ಬೆಳೆದಿದ್ದಾರೆ ಮತ್ತು ಅವ್ರು ಎಷ್ಟು ಎಕರೆ ಇದೆ, ಅವ್ರ ವಿಸ್ತೀರ್ಣ ಎಷ್ಟು, ಈ ಎಲ್ಲ ಮಾಹಿತಿ ಇರುತ್ತೆ. ಇದನ್ನೆಲ್ಲ ತಗೊಂಡ್ಬಂದು ರೈತರು ನೋಂದಣಿಯನ್ನು ಮಾಡ್ಕೊಳ್ತಾರೆ. ನೋಂದಣಿಯನ್ನು ಮಾಡಿಕೊಂಡ ನಂತರ ಎಪಿಎಂಸಿ ಅಧಿಕಾರಿಗಳು ನಿಗದಿಪಡಿಸತಕ್ಕಂಥ ದಿನಾಂಕದಲ್ಲಿ ರೈತರು ತಮ್ಮ ಉತ್ಪನ್ನಗಳನ್ನು ತಗೊಂಡ್ಬರ್ಬೇಕು. ಕಾರಣ ಏನಂದ್ರೆ, ಒಂದೇ ಬಾರಿ ಎಲ್ಲ ರೈತರು ಬಂದಾಗ ಮಾರುಕಟ್ಟೆಯಲ್ಲಿ ಗ್ಲಟ್ ಆಗುತ್ತೆ. ಆ ರೈತರು ಬಂದಂತ ಎಲ್ಲ ಉತ್ಪನ್ನಗಳನ್ನು ನಾವು ರಿಜಿಸ್ಟ್ರೇಷನ್ ನಲ್ಲಿ ಮಾಡ್ಕೋಬೇಕಾದ ಈ ಉದ್ದೇಶದಿಂದ ರೈತರು ಉತ್ಪನ್ನವನ್ನ ನಿಗದಿತ ಸಮಯದಲ್ಲಿ ಏನು ಸಮಯ ನೀಡಿರ್ತಾರೆ ಆ ಸಮಯದಲ್ಲಿ ತಗೊಂಡ್ಬಂದು ಕಡ್ಡಾಯವಾಗಿ ಗೇಟ್ ಎಂಟ್ರಿ ಮಾಡಿಸ್ಬೇಕು. ಗೇಟ್ ಎಂಟ್ರಿ ಮಾಡಿಸಿ ಮಾರುಕಟ್ಟೆಯಲ್ಲಿ ಟೆಂಡರ್ ಮೂಲಕ ಮಾಡಬೇಕು. ಈ ಗೇಟ್ ಎಂಟ್ರಿ ಮತ್ತು ಟೆಂಡರ್ ಎರಡನ್ನು UMP ವೇದಿಕೆಯಡಿ ಕಾರ್ಯನಿರ್ವಹಿಸಿ APMCಗಳಲ್ಲಿ ಪ್ರಚಲಿತ ಇರತಕ್ಕಂಥ ಯೂನಿಫೈಡ್ ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್, ಈ ಯೋಜನೆ UMP ಅಡಿಯಲ್ಲಿ ಬಂದಂತಹ ಮಾರಾಟವಾದಂತಹ ಉತ್ಪನ್ನಗಳಿಗೆ ಮಾತ್ರ ಮಾರುಕಟ್ಟೆ ಮಧ್ಯಪ್ರವೇಶ ವ್ಯತ್ಯಾಸದ ಮೊತ್ತವನ್ನು ಪಾವತಿ ಮಾಡೋದಕ್ಕೆ ಯೋಜನೆಯಲ್ಲಿ ಅವಕಾಶ ಕಲ್ಪಿಸಿದೆ. ವೆಂಕಟೇಶ್ ಅವರೇ, ಈ ಬೆಲೆ ವ್ಯತ್ಯಾಸದ ಕುರಿತು ನಮ್ಮ ರೈತ ಬಾಂಧವರಿಗೆ ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳಿ. 2025-26 ಸಾಲಿನಲ್ಲಿ ಮುಂಗಾರು ಹಂಗಾಮಿನಲ್ಲಿ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆಯಡಿ ಮೆಕ್ಕೆಜೋಳವನ್ನು ನಿಯಂತ್ರಿತ ಮಾರುಕಟ್ಟೆಗಳಲ್ಲಿ ರೆಗ್ಯುಲೇಟೆಡ್ ಮಾರ್ಕೆಟ್ APMCಗಳಲ್ಲಿ ಆಗ್ತಕ್ಕಂತಹ ವಹಿವಾಟಿನ ಧಾರಣೆಯ ಆಧಾರದ ಮೇಲೆ ಬೆಲೆ ವ್ಯತ್ಯಾಸದ ಮೊತ್ತವನ್ನು ಪಾವತಿ ಮಾಡೋದಕ್ಕೆ ಸರ್ಕಾರ ಕ್ರಮ ಕೈಗೊಂಡಿದೆ. ಹಾವೇರಿ, ವಿಜಯನಗರ, ಗದಗ, ಬೆಳಗಾವಿ, ಕೊಪ್ಪಳ, ವಿಜಯಪುರ, ಹಾಸನ, ದಾವಣಗೆರೆ, ಚಿತ್ರದುರ್ಗ, ಬಾಗಲಕೋಟೆ ಮತ್ತು ಧಾರವಾಡ, ಈ ಜಿಲ್ಲೆಗಳಲ್ಲಿ ಈ ಯೋಜನೆ ಚಾಲ್ತಿಯಲ್ಲಿರುತ್ತೆ. ಈ ಯೋಜನೆಯಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಂಡಳದ ಮುಖಾಂತರ ಈ ಯೋಜನೆಯನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಇಲ್ಲಿ FAQ ಗುಣಮಟ್ಟದ ಉತ್ಪನ್ನವನ್ನು ಮೆಕ್ಕೆಜೋಳವನ್ನು ಖರೀದಿ ಮಾಡೋದಕ್ಕೆ ಪ್ರತಿ ರೈತರಿಂದ 12 ಕ್ವಿಂಟಾಲ್, ಗರಿಷ್ಠ ಒಬ್ಬ ರೈತರಿಂದ 50 ಕ್ವಿಂಟಾಲ್ ಖರೀದಿ ಮಾಡೋದಕ್ಕೆ, ಖರೀದಿ ಆದಂತಹ ಒಂದು ಉತ್ಪನ್ನಕ್ಕೆ ವ್ಯತ್ಯಾಸದ ಮೊತ್ತವನ್ನು ಪಾವತಿ ಮಾಡೋದಕ್ಕೆ ಸರ್ಕಾರ ಒಪ್ಪಿಕೊಂಡಿದೆ. ಇಲ್ಲಿ ರೈತರು ಕೃಷಿ ಇಲಾಖೆ ನೀಡಿರ್ತಕ್ಕಂಥ ಫ್ರೂಟ್ಸ್ ಗುರುತಿನ ಸಂಖ್ಯೆಯೊಂದಿಗೆ NEML ತಂತ್ರಾಂಶದ ಮೂಲಕ ಸದರಿ ಯೋಜನೆಯಲ್ಲಿ ಬಯೋಮೆಟ್ರಿಕ್ ಮೂಲಕ APMC ಪ್ರಾಂಗಣಗಳಲ್ಲಿ ತೆರೀತಕ್ಕಂತಹ ಕೇಂದ್ರಗಳಲ್ಲಿ ಕಡ್ಡಾಯವಾಗಿ ನೋಂದಣಿ ಮಾಡ್ಕೋಬೇಕು. ಫ್ರೂಟ್ಸ್ ತಂತ್ರಾಂಶದಲ್ಲಿ ರೈತರು ನೀಡಿರುವ ಬ್ಯಾಂಕ್ ಖಾತೆಗೇನೆ DBT ಮೂಲಕ ದುಡ್ಡು ಹೋಗೋದ್ರಿಂದ ಆ DBT ಖಾತೆಯಲ್ಲಿರ್ತಕ್ಕಂತಹ ಫ್ರೂಟ್ಸ್ ಐಡಿಯಲ್ಲಿ ಇರ್ತಕ್ಕಂತಹ ಬ್ಯಾಂಕ್ ಖಾತೆ ವಿವರಗಳನ್ನು ಪರಿಶೀಲಿಸಿಕೊಂಡು ನೋಂದಣಿ ಮಾಡಿಸಬೇಕು. ಈ ಒಂದು ಯೋಜನೆ ಕೇವಲ 1 ತಿಂಗಳ ಅವಧಿಗೆ ಮಾತ್ರ ಚಾಲ್ತಿಯಲ್ಲಿರುತ್ತೆ. ಮೊದಲ ವಹಿವಾಟು ಜರುಗಿದ ನಂತರ ಅಲ್ಲಿಂದ ಪ್ರಾರಂಭಿಸಿ 1 ತಿಂಗಳವರೆಗೆ ಚಾಲ್ತಿಯಲ್ಲಿರುತ್ತೆ. ಈ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಂಡಂತಹ ರೈತರು ಗೇಟ್ ಎಂಟ್ರಿ ಮೂಲಕ ತಂದಂತಹ ಉತ್ಪನ್ನವನ್ನು ಈ ಟೆಂಡರ್ ಮೂಲಕ APMCಗಳಲ್ಲಿ ಮಾರಾಟ ಮಾಡಬೇಕು. ಈ APMCಗಳಲ್ಲಿ ಈ ಟೆಂಡರ್ ತಂತ್ರಾಂಶದಲ್ಲಿ ಪ್ರತಿ ಕ್ವಿಂಟಾಲ್ಗೆ ನಿಗದಿಪಡಿಸಿದ ಏನು ದರಕ್ಕಿಂತ ಕಡಿಮೆ ಏನು ಮಾರಾಟ ಆಗಿರುತ್ತೋ ಆ ವ್ಯತ್ಯಾಸ ಮೊತ್ತವನ್ನು ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಪಾವತಿ ಮಾಡತಕ್ಕಂತಹ ಒಂದು ವ್ಯವಸ್ಥೆ. ಈಗಾಗಲೇ ಸರ್ಕಾರದ ವತಿಯಿಂದ ಇಥನಾಲ್ಗೆ, ಕುಕ್ಕುಟ ಮತ್ತು ಪಶು ಉದ್ಯಮ ತಯಾರಿಕಾ ಘಟಕಗಳಿಗೆ, KMFಗೆ ಮೆಕ್ಕೆಜೋಳ ನೀಡಿರತಕ್ಕಂತಹ ರೈತರು ಇದಕ್ಕೆ ಅರ್ಹರಾಗಿರೋದಿಲ್ಲ. ಇದು ಪ್ರಮುಖವಾಗಿ ಈ ಒಂದು ಯೋಜನೆಯ ಸಂಕ್ಷಿಪ್ತ ಭಾಗ. ಈ ಮೆಕ್ಕೆಜೋಳದ ಮಾರುಕಟ್ಟೆ ಮಧ್ಯಪ್ರವೇಶದ ಯೋಜನೆ ಕುರಿತು ನಮ್ಮ ರೈತ ಬಾಂಧವರಿಗೆ ಕಿವಿ ಮಾತು ಹೇಳೋದಾದರೆ ತಾವು? ಎಲ್ಲ ರೈತ ಬಾಂಧವರು, ಮಾರುಕಟ್ಟೆಯಲ್ಲಿ ಬೆಲೆಗಳು ಕಡಿಮೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ಒಂದು ಮಾಡಿರ್ತಕ್ಕಂಥ ಯೋಜನೆಯ ಪ್ರಯೋಜನ ಪಡೆಯೋದಕ್ಕೆ ಎಲ್ಲರೂ ಮುಂದೆ ಬರಬೇಕು. ಈ ಒಂದು ಪ್ರಮುಖವಾಗಿ ಬೆಳೀತಕ್ಕಂತಹ ಜಿಲ್ಲೆಗಳಲ್ಲಿ ರೈತರು ಉತ್ಪನ್ನದ ಗುಣಮಟ್ಟದ ಕಡೆ ಗಮನ ಹರಿಸಬೇಕು. ಕಡಿಮೆ ತೇವಾಂಶವನ್ನು ಕಾಪಾಡ್ಕೋಬೇಕು. ತೇವಾಂಶ ಹೆಚ್ಚಾದಲ್ಲಿ ಉತ್ಪನ್ನದ ಗುಣಮಟ್ಟ ಹಾಳಾಗುತ್ತೆ, ಅದನ್ನು ಖರೀದಿ ಪ್ರಕ್ರಿಯೆಯಲ್ಲಿ ಖರೀದಿ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ರೈತರು ಸರ್ಕಾರದ ಯೋಜನೆಯ ಸರಿಯಾದ ಪ್ರಯೋಜನ ಪಡೀಲಿಕ್ಕೆ ಫ್ರೂಟ್ಸ್ ಐಡಿಯಲ್ಲಿ ನೀಡಿರ್ತಕ್ಕಂತಹ ಅಂಕಿಅಂಶಗಳನ್ನು ಪರಿಶೀಲಿಸಿಕೊಂಡು, ಬ್ಯಾಂಕ್ ಖಾತೆ ವಿವರಗಳನ್ನು ಪರಿಶೀಲಿಸಿಕೊಂಡು, ನಿಯಮಿತವಾಗಿ ತರಿತಕ್ಕಂತಹ ಖರೀದಿ ಕೇಂದ್ರಗಳಲ್ಲಿ ನೋಂದಣಿ ಮಾಡಿಸಿ, ಈ ಟೆಂಡರ್ ಮೂಲಕ UMPI ವೇದಿಕೆಯಡಿ ಮಾರಾಟ ಮಾಡಿ ಯೋಜನೆಯ ಪ್ರಯೋಜನ ಪಡೀರಿ. ಗುಣಮಟ್ಟದ ಉತ್ಪನ್ನಕ್ಕೆ ಯಾವಾಗಲೂ ಸದಾ ಒಳ್ಳೆಯ ಬೆಲೆ, ಸ್ಪರ್ಧಾತ್ಮಕ ಬೆಲೆ ಸಿಗುತ್ತೆ. ಈ ಒಂದು ಅಂಶವನ್ನು ರೈತರ ಗಮನದಲ್ಲಿಟ್ಕೊಂಡ್ರೆ ಖಂಡಿತವಾಗಿ ಈ ಯೋಜನೆಯ ಪ್ರಯೋಜನ ಪಡಿಬಹುದು ಅಂತ ನಾನು ರೈತ ಬಾಂಧವರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ತುಂಬಾ ಸಂತೋಷ. ಮೆಕ್ಕೆಜೋಳದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಕುರಿತು ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಮಾಹಿತಿಗಳನ್ನು ಮಾಡಿಕೊಟ್ರಿ. ಕಾರ್ಯಕ್ರಮಕ್ಕೆ ಬಂದು ವಿಷಯಗಳನ್ನು ತಿಳಿಸಿದ್ದಕ್ಕಾಗಿ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಮೆಕ್ಕೆಜೋಳದ ಮಾರುಕಟ್ಟೆ ಮಧ್ಯಪ್ರವೇಶ ಯೋಜನೆ ಈ ಕುರಿತು ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯ ಬೆಳಗಾವಿ ವಿಭಾಗದ ಪ್ರಧಾನ ವ್ಯವಸ್ಥಾಪಕರಾದ GK ವೆಂಕಟೇಶ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ. ಸಂಕಲನ ಸುಮಾ ಸುರೇಶ್. ಈಗ ಕೇಳಿ ಜನಪದ ಸಂಗೀತದಲ್ಲಿ ರಾಯಬಾಗ್ ತಾಲೂಕಿನ ನೀಲ್ಜಿಯ ಬೀರಪ್ಪ ದಶರಥ್ ಪಾಟೀಲ್ ಮತ್ತು ಸಂಘದಿಂದ ರಿವಾಯತ್ ಪದ. ಮಾತಿ ಕೇಳರಿ ಕೂಂತ ಬಡತನ ಕಡತಿತ್ರಿ ಅವರಿಗೆ ಪರೀತ ಪಾತಿ ಮನ ಕತಿ ಕೇಳರಿ ಕೂಂತ ಬಡತನ ಕಡತಿತ್ರಿ ಅವರಿಗೆ ಪರೀತ ಒಲಗಿಯ ತ್ಯಾಪಿ ಮುನ್ನೂರು ಅರವತ್ತ ನೆರಮಾಣಿ ಮುದಕಿದ ಸೂಜಿಯ ಬೇತ ದಾರಿಗಿ ಬಿರಿ ಮಾಡಿ ಇಟ್ಟಿದ ಭಗವಂತ ದಾರಿಗಿ ಬಿರಿ ಮಾಡಿ ಇಟ್ಟಿದ ಭಗವಂತ ಪಾತಿ ಮನ ತಂದೆಯ ಗುರುತ ನಬಿ ಸಾಬ ಶರಣರು ಅಲ್ಲನ ಭಕ್ತ ಬಿಬಿ ಪಾತಿ ಮನ ತಂದೆಯ ಗುರುತ ನಬಿ ಸಾಬ ಶರಣರು ಅಲ್ಲನ ಭಕ್ತ ಅಂತವರ ಮಗಳಿಗೆ ಬಡತನ ಕರೆದಿತ್ತ ಬಡತನ ಮರತಾರೆ ಸ್ವರನಾಗ ಶೇತ ಬಿಬಿ ಪಾತಿ ಮಾರ ಕತಿ ಕೇಳರಿ ಕೂಂತ ಬಡತನ ಕಡತಿತ್ರಿ ಅವರಿಗೆ ಪರೀತ ಬಡತನ ಕಡತಿತ್ರಿ ಅವರಿಗೆ ಪರೀತ ಬಿಬಿ ಪಾತಿ ಮಾರ ಪುರುಷರ ಗುರುತ ಮೌಳಾಲಿ ಶಿವನುಲಿ ದೇಶಕ ಸಮರಂತ ಬಿಬಿ ಪಾತಿ ಮಾನ ಪುರುಷರ ಗುರುತ ಮೌಳಾಲಿ ಶಿವನುಲಿ ದೇಶಕ ಸಮರಂತ ಅಂತವರ ಮಗಳಿಗೆ ಬಡತನ ಕರೆತಿತ್ತ ಅಣ್ಣ ರವಿ ಇಲ್ಲದ ಗೋಳ ಏಟೇತ ಎಂತ ಬಂಧನದಾಗ ಮರಣ ಬಂದಿತ್ತ ತಲೆಗುಂಬ ನಿಂತಾಣ್ರಿ ಬಂಧು ಶಿವದೂತ ತಲೆಗುಂಬ ನಿಂತಾಣ್ರಿ ಬಂಧು ಶಿವದೂತ ಮೌಲಾಲಿ ಮಡದಿನ ನೋಡತಾಣ್ರಿ ನಿಂತ ಜೀವ ತಾಗಿಯ ತೇವ್ರಿ ಎದರಂದ ದೂತ ಮೌಲಾಲಿ ಮಡದಿನ ನೋಡತಾಣ್ರಿ ನಿಂತ ಜೀವ ತಾಗಿಯ ತೇವ್ರಿ ಎದರಂದ ದೂತ ಬಿಡುವ ಹಿಡಿದ ಸಣೆ ಬಂತ ಕೈಲಾಸಕ ಹೋಗ ತವರಿ ಪತಿಮಾನ ಮಾತ ಜೀವ ಬಿಟ್ಟಾಳಪ್ಪ ಮಾತಾಡ ಕೋತ ಜೀವ ಬಿಟ್ಟಾಳಪ್ಪ ಮಾತಾಡ ಕೋತ ಓರಾಗೇತ ಜುಲೈ ತಿಂಗಳದಾಗ ಮುಗಲಾದೆ ಮಾತ ಜೇಗೆ ಓರಾಗ ವಾಯೇತ ಜುಲೈ ತಿಂಗಳದಾಗ ಮುಗದಾವಿ ಮಾತ ಹಸನವು ಸನಸವರ ದೇಶಕ ಸಮರಂತ ವರಸಿಗೆ ಮಡತೆ ವರಿ ಮೋರಮ ವಂದತ್ತ ನಿತ್ಯನೆ ಮಾದಿಲ್ಲ ಬೆಳಕಿಂದ ಜೋತ ಉದ ಸಕ್ಕರಿ ಹಚ್ಚತೆವ್ರಿ ತಪಲಾರದ ತುರುತ ಉದ ಸಕ್ಕರಿ ಹಚ್ಚತೆವ್ರಿ ತಪಲಾರದ ತುರುತ ರಾಯಭಾಗ್ ತಾಲೂಕಿನ ನೀಲ್ಜಿಯ ಬೀರಪ್ಪ ದಶರಥ್ ಪಾಟೀಲ್ ಮತ್ತು ಸಂಘಗಳಿಂದ ಇದುವರೆಗೆ ರಿವಾಯತ್ ಪದ ಕೇಳಿದಿರಿ. ಈಗ ಕೇಳಿ ಭೀಮರಾಯಪ್ಪ ಪೂಜಾರಿ ಮತ್ತು ಸಂಘಗಳಿಂದ ಹಂತಿ ಪದ. ಬಲಗೈ ಆಗಿ ಡಕೊಂಡ ಯಾರು ಹುರ್ಗೋ ಹೋಗಿ ಜೋಳದ ಬಿತ್ತಿಗೆ ಆವರಣ ಬಿತ್ತಾನು ರವ್ಯಾರೆ ಕೊರಳನ್ನ ಬದಗಾವ ಜೋಳದ ಬಿತ್ತಿಗೆ ಆವರಣ ಬಿತ್ತಾನು ರವ್ಯಾರೆ ಕೊರಳನ್ನ ಬದಗಾವ ರಂಜಾರ ಕೊರಳನ್ನ ಬದಕ ಬೋಣಿಸಿದಂಗೆ ಆವರಣ ಬೆಳೆ ಸಾಲ ಬಡಿದಾನ ರಂಜಾರ ಕೊರಳನ್ನ ಬದಕ ಬೋಣಿಸಿದಂಗೆ ಆವರಣ ಬೆಳೆ ಸಾಲ ಬಡಿದಾನ ಹರ್ಯಾ ಹುರ್ಗೋ ಹೋರಿ ಕರಿಬಾ ಸಾಗಿ ನಡೀಪ ಉತ್ತಮ ಗೋರಿ ಬಂಟ ಬೇಳಿ ಸಾರ ಯಾತಿ ಗಾಲ ಜಾತಿಯೇನೆ ಗಾಲ ಮಗು ಎಳೆ ಸಾಡೆ ಮನೆಯಾಗ ತುದಿಗಾಲದವಳು ಚರಗಾವ ಅರೆ ಹುರ್ಗೋ ಹುರ್ಗೆ ಬಸವಣ್ಣ ನೆನಪಾದ ಹಸನಾಗಿ ಕೊಳದೇನು ಹಸರ ಕಲ್ಲೆ ಬಾಬಲಸೇನು ಬಸವಣ್ಣ ನೆನಪಾದ ಹಸನಾಗಿ ಕೊಳದೇನು ಹಸರ ಕಲ್ಲೆ ಬಾಬಲಸೇನು ಹಸರ ಕಲ್ಲಿ ಬಾಬಲಸೇನು ನಮಗಿನ್ನು ಹಸನುಳ್ಳ ಬೆಳೆಯ ಕೊಡಬೇಕು ಹಸರ ಕಲ್ಲಿ ಬಾಬಲಸೇನು ನಮಗಿನ್ನು ಹಸನುಳ್ಳ ಬೆಳೆಯ ಕೊಡಬೇಕು ಜಾನುಗೋ ಹುಲಿ ಜಂಟ ಎತ್ತೇ